ಉದ್ವೇಗ ನಿಭಾಯಿಸುವುದರಲ್ಲಿ ಆಯುರ್ವೇದದ ಪಾತ್ರ ಕುರಿತು ಆಯುರ್ವೇದ ತಜ್ಞರಾದ ಡಾಕ್ಟರ್ ರವೀಂದ್ರ ಭಟ್ ಅವರೊಂದಿಗೆ ಸಂದರ್ಶನ. ಡಾಕ್ಟರ್ ರವೀಂದ್ರ ಭಟ್ ಅವರೇ ನಮಸ್ಕಾರ. ನಮಸ್ಕಾರ. ಇತ್ತೀಚಿನ ದಿವಸಗಳಲ್ಲಿ ನೋಡ್ತಾ ಇರುವಂತಹದ್ದು ಎಲ್ಲ ವಯೋಮಾನದವರು ಕೂಡ ಒಂದರಲ್ಲ ಒಂದು ರೀತಿಯಲ್ಲಿ ಒತ್ತಡಕ್ಕೆ ಅಥವಾ ಸ್ಟ್ರೆಸ್ಸಿಗೆ ಒಳಗಾಗ್ತಾರೆ ಅಂತ ಹೇಳುವಂತಹದ್ದು. ಇದರ ಮುಂದುವರಿದ ಭಾಗವಾಗಿ ಸಾಕಷ್ಟು ಉದ್ವೇಗಗಳು ಆತಂಕಗಳು ಕೂಡ ಜನರನ್ನ ಕಾಡುವುದನ್ನು ನಾವು ನೋಡ್ತಾ ಇರ್ತೀವಿ. ಈ ಉದ್ವೇಗ ಅಂದ್ರೆ ಏನು, ಇದಕ್ಕೆ ಕಾರಣಗಳು ಏನೇನು, ಯಾವ ರೀತಿ ಆಯುರ್ವೇದ ರೀತಿಯಲ್ಲಿ ಇದಕ್ಕೆ ಪರಿಹಾರವನ್ನು ಕಂಡುಕೊಳ್ಬಹುದು, ಈ ವಿಚಾರವಾಗಿ ಇವತ್ತು ಮಾತನಾಡಬೇಕಾಗಿದೆ. ಹೇಳಿ, ಈ ಮಾನಸಿಕ ಉದ್ವೇಗ ಅಂದ್ರೆ ಏನು? ನೋಡಿ, ಮಾನಸಿಕ ಉದ್ವೇಗ ಅಂತ ಹೇಳಿದ್ರೆ ಪ್ರತಿಯೊಬ್ಬ ವ್ಯಕ್ತಿಯು ದೈನಂದಿನ ಜೀವನದಲ್ಲಿ ಅನುಭವಿಸುವಂತ ಒಂದು ರೀತಿಯ ಇದು ಸ್ಟ್ರೆಸ್ ಅಂತ ಹೇಳ್ಬೋದು. ಅದೇ ಒಂದು ಉದ್ವೇಗ ಅಂತ ಹೇಳ್ತೇವೆ ನಾವು. ಮನಸ್ಸಿನ ತಳಮಳ ಅಥವಾ ಒಂದು ರೀತಿಯ ಭಯ ಅಥವಾ ಒಂದು ಧೈರ್ಯದ ಕೊರತೆ, ಆತ್ಮಸ್ಥೈರ್ಯದ ಕೊರತೆ ಅಂತ ಹೇಳ್ತೇವೆ. ಇಂಥ ಹಲವು ಅನುಭವಗಳನ್ನು ಒಟ್ಟು ಸೇರಿಸಿ ಒಂದು ಉದ್ವೇಗ ಅಂತ ನಾವು ಪರಿಗಣಿಸ್ತೇವೆ. ಹಾಗೆ ಉದ್ವೇಗ ಅನುಭವಿಸುವ ವ್ಯಕ್ತಿಗಳು ಕಾರಣಗಳೆಲ್ಲ ಒಂದೇ ಆಗಿರುವುದಿಲ್ಲ. ಅವರ ಜೀವನದ ಒಂದು ಘಟನೆಗಳು ಅನುಸರಿಸಿ ಆಗುವಂತಹ ಒಂದು ಪ್ರತಿಕ್ರಿಯೆಯನ್ನು ಉದ್ವೇಗ ಅಂತ ಹೇಳ್ತೇವೆ ನಾವು. ನಾವು ಸಣ್ಣ ಮಕ್ಕಳನ್ನು ಅಥವಾ ಒಂದು ಹದಿಹರಿಯದ ಇವರು ಅಡೋಲೆಸೆನ್ಸ್ ಅಂತ ಹೇಳ್ತೇವೆ, ಅವರಲ್ಲಿ ನಾವು ಕಾಣುವ ಮುಖ್ಯವಾದ ಕಾರಣಗಳು ಅಂತ ಹೇಳಿದ್ರೆ, ಒಂದು ಅವರ ಈಗ ಮಕ್ಕಳಲ್ಲಿ ಹೇಳುದಾದ್ರೆ ವಿದ್ಯಾಭ್ಯಾಸದಲ್ಲಿ ಒಂದು ಸ್ಪರ್ಧಾತ್ಮಕ ಒಂದು ಇದು ಈಗ ಉತ್ಪತ್ತಿ ಆಗಿದೆ. ಎಲ್ಲಿ ಹೋದ್ರೂ 99-98% ಕೆಳಗೆ ಯಾರಿಗೂ ಮನಸ್ಸಿಲ್ಲ, ಮಕ್ಕಳಿಗೆ ಅದು ಗೊತ್ತಿಲ್ಲ. ಇದು ಹೆಚ್ಚಾಗಿ ಹೆತ್ತವರ ಒಂದು ಹೌದು ನಿರೀಕ್ಷೆಗಳು. ಹಾಗೆ ಅಂತಹ ಸಿಚುವೇಶನ್ ಅಲ್ಲಿ ಮಕ್ಕಳಿಗೆ ಅದನ್ನು ನಿಭಾಯಿಸ್ಲಿಕ್ಕೆ ಎಲ್ಲ ಮಕ್ಕಳಿಗೆ ಆಗೋದಿಲ್ಲ. ಅಂದ್ರೆ ಪ್ರತಿಯೊಂದು ಮಗುವಿಗೂ ಅದರದ್ದೇ ಆದ ಒಂದು ಸಾಮರ್ಥ್ಯ ಇರ್ತದೆ, ಅದರದ್ದೇ ಆದ ಫೀಲ್ಡ್ಗಳು. ಈಗ ಕೆಲವು ಮಕ್ಕಳು ಕಲಿಕೆಯಲ್ಲಿ ಹುಷಾರಿರ್ತಾರೆ, ಕೆಲವು ಸ್ಕಿಲ್ಡ್ ಅಥವಾ ಸ್ಪೋರ್ಟ್ಸ್, ಹೀಗೆ ಬೇರೆ ಬೇರೆ ಆರ್ಟ್ಸ್ ಅಲ್ಲಿ ಹೀಗೆ ಅವರವರ ಇದು ಏರಿಯಾಗಳು ಬೇರೆ ಬೇರೆ. ಆದರೆ ಹೆತ್ತವರ ಒಂದು ಆಶಯ ನಿರೀಕ್ಷೆಗಳು ಹೆಚ್ಚಾಗಿ ಅವರ ವಿದ್ಯಾಭ್ಯಾಸದಲ್ಲೇ ಇರ್ತದೆ. ಮಕ್ಕಳನ್ನು ಜಡ್ಜ್ ಮಾಡುವ ಒಂದು ರೀತಿಯಿಂದಾಗಿ ಅವರು ಉದ್ವೇಗಕ್ಕೆ ಒಳಗಾಗ್ತಾರೆ, ಅವರ ಆಶೆಗೆ ಸ್ಪಂದಿಸಲಿಕ್ಕೆ ಆಗದಿದ್ದಾಗ. ಹಾಗೆ ಹದಿಹರೆಯದ ಪ್ರಾಯದಲ್ಲಿ ಆಗುವಂತ ಅವರ ದೇಹದ ಬದಲಾವಣೆಗಳು ಅದನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಕಷ್ಟ ಆಗುವಂಥದ್ದು. ಅಂತ ಸ್ಥಿತಿಯಲ್ಲಿ ಈಗ ಹೆಣ್ಣು ಮಕ್ಕಳಿಗಾದ್ರೆ ಮುಟ್ಟ ಆಗುವ ಸಮಯ ಕೆಲವರು ಹೆತ್ತವರು ಅವರಿಗೆ ತಿಳುವಳಿಕೆ ಕೊಟ್ಟಿರ್ತಾರೆ, ಅಂತ ಸ್ಥಿತಿಯಲ್ಲಿ ಅದನ್ನು ಅವರು ಸುಲಭವಾಗಿ ನಿಭಾಯಿಸ್ತಾರೆ. ಇಲ್ಲ ಇದ್ರೆ ಉದ್ವೇಗಕ್ಕೆ ಒಳಗಾಗ್ತಾರೆ, ಏನಾಗ್ತಾ ಇದೆ ಅಂತ ಶರೀರದಲ್ಲಿ. ಅದೇ ತರ ಫ್ರೆಂಡ್ಸ್ ಅವರ ಗೆಳೆಯರ ಒಂದು ಬಳಗದಲ್ಲಿ ಆಗುವಂತ ಒಂದು ಕಾಂಪಿಟೇಷನ್ಗಳಾಗ್ಲಿ ಅಥವಾ ಅವರ ಚಟುವಟಿಕೆಗಳು ಅದರಲ್ಲಿ ಸರಿಯಾಗಿ ಪಂಗಡಿಸಲಿಕ್ಕೆ ಆಗದಿಲ್ಲ ಅನ್ನೋ ಸಿಚುವೇಶನ್ ಬಂದ ಕೂಡಲೇ ಉದ್ವೇಗಕ್ಕೆ ಒಳಗಾಗ್ತಾರೆ ಮಕ್ಕಳು. ಹಾಗೆ ನಾವು ಮಧ್ಯ ವಯಸ್ಸಿಗೆ ಬಂದಾಗ ಕಾರಣಗಳು ಬೇರೆ. ಏನಂದ್ರೆ ಅಲ್ಲಿ ಜವಾಬ್ದಾರಿ ಇರುವಂತ ಒಂದು ಏಜ್ ಪ್ರಾಯ, ಅಲ್ಲಿ ಅವರ ವೃತ್ತಿ ಜೀವನದಲ್ಲಿ ಇರುವಂತ ಒಂದು ಗುರಿಗಳಿರ್ಬೋದು, ಅವರೇ ಹಾಕಿಕೊಂಡ ಟಾರ್ಗೆಟ್ಗಳು, ಅವರೇ ಈ ಜೀವನದಲ್ಲಿ ಇಂತಿಂಥ ಸಾಧನೆ ಮಾಡಬೇಕು ನಾನು ಅರ್ನಿಂಗ್ ಮಾಡಿ ಅಂತ ಹೇಳುವ ಆ ಟಾರ್ಗೆಟ್ಗಳನ್ನು ಮೀಟ್ ಮಾಡಲಿಕ್ಕೆ ಕೆಲವೊಮ್ಮೆ ಏರುಪೇರಾಗ್ತದೆ. ಈಗ ಉದಾಹರಣೆಗೆ ಕೊರೋನಾದ ಇದನ್ನೇ ಹೇಳುವ, ಅನಿರೀಕ್ಷಿತವಾಗಿ ಆಗಿದಂಥ ಘಟನೆ, ಅನೇಕರು ಸಾಲ ಎಲ್ಲ ಮಾಡಿ ಏನೋ ಒಂದು ದೊಡ್ಡ ಇನ್ವೆಸ್ಟ್ಮೆಂಟ್ ಮಾಡಿರ್ತಾರೆ, ಅದನ್ನು ಅಂತಹ ಒಂದು ಸಿಚುವೇಶನ್ ಬಂದಾಗ ಅದನ್ನು ನಿಭಾಯಿಸ್ಲಿಕ್ಕೆ ಕಷ್ಟ ಆಗ್ತದೆ, ಆಗ ಉದ್ವೇಗಕ್ಕೆ ಒಳಗಾಗ್ತಾರೆ. ಅಲ್ಲದೆ ಫ್ಯಾಮಿಲಿ ಜವಾಬ್ದಾರಿಗಳು ಇರ್ತದೆ, ಸಂಸಾರದ ಜವಾಬ್ದಾರಿ ಅಂತ, ಅದನ್ನು ನಿಭಾಯಿಸುವಲ್ಲಿ ಕೆಲವೊಮ್ಮೆ ಸಮಯದ ಇದು ಆಗಿರ್ಬೋದು ಅಥವಾ ಹಣದ ಇದು ಫೈನಾನ್ಷಿಯಲ್ ಇದು ಅದರ ನೀಡ್ಗಳನ್ನು ಮೀಟ್ ಮಾಡಲಿಕ್ಕೆ ಆಗದ ಸಿಚುವೇಶನಲ್ಲೂ ಉದ್ವೇಗಕ್ಕೆ ಒಳಗಾಗ್ಬೋದು. ಆದರೆ ಈ ಇಳಿ ವಯಸ್ಸಿನ ಕಾರಣಗಳು ಬೇರೆ ಇರ್ತದೆ. ಜವಾಬ್ದಾರಿಗಳು ಕಳೆದಿದೆ, ಆದರೆ ಅವರ ಈ ವಯಸ್ಸಿನ ಇದರಿಂದಾಗಿ ಅವರು ಅಲ್ಲಿ ಹಲವು ನಿರೀಕ್ಷೆಗಳನ್ನು ಇನ್ನೊಬ್ಬರಿಂದ ಇದು ಮಾಡ್ತಾರೆ, ಎಕ್ಸ್ಪೆಕ್ಟ್ ಮಾಡ್ತಾರೆ. ಅಂಥ ಸಿಚುವೇಶನಲ್ಲಿ ಫ್ಯಾಮಿಲಿಯ ಈಗ ಮಗ ಇರ್ಬೋದು ಮಗಳಿರ್ಬೋದು ಯಾರು ಒಟ್ಟು ಮಧ್ಯ ವಯಸ್ಕರು ಅವರದ್ದೇ ಆದ ಜವಾಬ್ದಾರಿಗಳನ್ನು ನಿಭಾಯಿಸೋದ್ರಲ್ಲಿ ಮಗ್ನರಾಗಿರ್ತಾರೆ. ಆಗ ಈ ಇಳಿ ವಯಸ್ಸಿನಲ್ಲಿರುವವರ ಬಗ್ಗೆ ಗಮನ ಕಡಿಮೆ ಆಗ್ತದೆ, ತಮ್ಮ ಮಾತನ್ನು ಯಾರು ಕೇಳುವುದಿಲ್ಲ ಅಂತ ಅಂತ ಒಂದು ಸ್ಥಿತಿ. ಯಾಕಂದ್ರೆ ಅಲ್ಲಿವರೆಗೆ ಅವರು ಕಮಾಂಡಿಂಗ್ ಇದರಲ್ಲಿರ್ತಾರೆ, ಅಂದ್ರೆ ಒಂದು ಸಂಸಾರವನ್ನು ನಡೆಸುವ ಸ್ಥಿತಿಯಲ್ಲಿ ಅವರು ವಾರ್ಧಕ್ಯಕ್ಕೆ ಹೋದಾಗ ಅಥವಾ ರಿಟೈರ್ಮೆಂಟ್ ನಂತರ ಆಗುವಾಗ ಮಗ ಇರ್ಬೋದು ಅಥವಾ ಹಾಗೆ ನೆಕ್ಸ್ಟ್ ಜನರೇಷನ್ ಬರ್ತಾರೆ ಅಲ್ಲಿ, ಆಗ ಅವರು ಅವರ ರೀತಿಯಲ್ಲಿ ತಗೊಂಡು ಹೋಗ್ತಾರೆ ಸಂಸಾರವನ್ನು. ಆಗ ಇವರ ಮಾತುಗಳು ಕೆಲವೊಮ್ಮೆ ಹಿತ ಅನಿಸ್ಲಿಕ್ಕಿಲ್ಲ ಆ ಜನರೇಷನ್ಗೆ, ಅಂತಹ ಸ್ಥಿತಿಯಲ್ಲಿ ಉದ್ವೇಗ ಆಗುವುದು ಸಹಜ. ಅಲ್ಲದೆ ಇನ್ನೊಂದು ಮುಖ್ಯವಾಗಿರುವಂಥದ್ದು ಆ ವಯಸ್ಸು, ಅವರ ಏಜಿಂಗ್ ಇದರಲ್ಲಿ ಆಗುವಂಥ ಬದಲಾವಣೆ, ಅದು ಅವರಿಗೆ ಮೊದಲನೇ ರೀತಿಯಲ್ಲಿ ಚಟುವಟಿಕೆಗಳನ್ನು ಮಾಡಲಿಕ್ಕೆ ಆಗ್ತಾ ಇರುತ್ತಿಲ್ಲ.

ಈಗ ದೇವಸ್ಥಾನದಲ್ಲಿ ಪೂಜ್ಯ ವಗೇರಿ ಮಾಡಬೇಕಾದ್ರೆ ಅದ್ರದ್ದು ಒಂದು ನಾನೀಗ ಪದ ಆಡ್ತೀನಿ. ತಂದ್ರೆ ನಾನು ಅಯ್ಯ ತಂದೆ ನಾನು ತಂದ್ರೆ ನಾನು ಮಗಳ ಮಾಧವಿಯ ಮಂಗಳ ಜಾರಿತೆ ರಂಬೆಯಲ್ಲಿ ಒಯ್ಯೆ ರಂಬೆ ನಿನ್ನ ಮಗಳ ಮಾಧವಿಯೋ ರಂಬೆ ನಿನ್ನ ಮಗಳ ಮಾಧವಿ ಶುದ್ಧಿ ಕೇಳೆ ಯಾರಿಗಿ ನೀವಾರೆ ಬರಿದಾಳೋ ರಂಬೆ ನಿನ್ನ ಮಗಳ ಮಾಧವಿ ಶುದ್ಧಿ ಕೇಳೆ ಯಾರಿಗಿ ನೀವಾರೆ ಬರಿದಾಳೋ ಯಾರಿಗಿ ನೀವಾರೆ ಬರಿದಾಳವೆ ಅಕ್ಕ ನಂಗಿಗಾಲೆ ತಂಗಿ ನಮಗೆ ಕೊಡಬೇಕು ಮದ್ರೆ ಚಪ್ಪನೊಳಗೆ ಮನೆ ಬಾಜು ತಂಗಿ ಆ ತಂಗಿ ನಮಗೆ ಕೊಡಬೇಕು ಆ ತಂಗಿ ನಮಗೆ ಕಟ್ಟದು ಉಂಟಾದರೆ ಬಜಲೆ ಸೊಪ್ಪಿ ದರ್ಯ ಕಳವು ಆ ತಂಗಿ ನಮಗೆ ಕಟ್ಟದು ಉಂಟಾದರೆ ಬಜಲೆ ಸೊಪ್ಪಿ ದರ್ಯ ಕಳವು ಈಗ ಮಾಧುರೈಯಿಂದ ಒಂದು ಪದ ಆಡ್ತೀವಿ ನಿಂತಲ ಬಂದ ಮಾಧುರೈ ನಿಂತಲೆ ಸಿಂಗಾರವೋ ಮತ್ತು ಕುಶಾಲವೋ ಮಾಧುರಾಯೋ ಮತ್ತು ಕುಶಾಲವೋ ಮಾಧುರಾಯೋ ನಿಂತಲ ಬಂದ ಮಾಧುರೈಗೆ ನಿಂತಲೆ ಸಿಂಗಾರವೋ ಮತ್ತು ಕುಶಾಲವೋ ಮಾಧುರಾಯೋ ಮತ್ತು ಕುಶಾಲವೋ ಮಾಧುರಾಯೋ ನಿಂತಲ ಬಂದ ಮಾಧುರೈಗೆ ಶೃಂಗಾರವೋ ಮಾಧುರಾಯೋ ಮಾಧುರೈಗೆ ನಿಂತಲೆ ಶೃಂಗಾರವೋ ಮತ್ತು ಕುಶಾಲವೋ ಮಾಧುರಾಯಿಗೆ ಮತ್ತು ಕುಶಾಲವೋ ಮಾಧುರಾಯಿಗೆ ಮತ್ತು ಕುಶಾಲವೋ ಮಾಧುರಾಯಿಗೆ ನಿಂತಲೆ ಶೃಂಗಾರವೋ ಮಾಧುರಾಯಿಗೆ ಮತ್ತು ಕುಶಾಲವೋ ಮಾಧುರಾಯಿಗೆ ನಿಂತಲೆ ಶೃಂಗಾರವೋ ಕುಶಾಲವೋ ಮಾಧುರಾಯೋ ತಲೆಗೊಳ್ಳೆ ಮುಂಡಾಸುವೋ ಮಧುರಾಯೋ, ಮತ್ತು ಕುಚಾಲುವೋ ಮಧುರಾಯಿಗೋ, ತಲೆಗೊಳ್ಳೆ ಮುಂಡಾಸುವೋ ಮಧುರಾಯಿಗೋ, ತಲೆಗೊಳ್ಳೆ